ಈಗ ಏನು ಅವಾಗೆಲ್ಲ ಹೇಳ್ತಾ ಇದ್ರು ರಾಷ್ಟ್ರೀಯ ಬಾಲಕಿಯರ ಶಾಲೆ, ಈಗ ಕಸ್ತೂರಬಾ ಜೂನಿಯರ್ ಕಾಲೇಜ್ ಅಂತಾರೆ, ಅಲ್ಲೂ ಕೂಡ ಒಳ್ಳೊಳ್ಳೆ ಟೀಚರ್ಸ್ ಸಿಕ್ಕರು. ತದನಂತರ ನಮ್ಮ ಸಹ್ಯಾದ್ರಿ ಕಾಲೇಜ್ಗೆ ಫಸ್ಟ್ ಪಿ ಯು ಸಿಂದ ನಾನು ಇಲ್ಲಿ ಓದಿ, ಇಲ್ಲಂತೂ ಅಷ್ಟು ಚೆನ್ನಾಗಿ ಗೊತ್ತಿದೆ, ಪ್ರಪಂಚದ ಯಾವ ಮೂಲೆಗೆ ಹೋದ್ರು ಕೂಡ ಸಹ್ಯಾದ್ರಿ ಕಾಲೇಜಿನ ಪ್ರಾಧ್ಯಾಪಕರುಗಳು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ. ಅದರಿಂದ ಎಲ್ಲರೂ ಕೂಡ ಒಬ್ರು ಇಬ್ರು ಅಂತ ನನ್ಗೆ ಎಲ್ಲಾ ಟೀಚರ್ಸ್ ಕೂಡ ನನ್ಗೆ ಅವ್ರ ಬಗ್ಗೆ ಎಲ್ಲ ಇವತ್ತು ಇವನ್ ಲಾಂಗ್ವೇಜಸ್ ಅಲ್ಲಾದ್ರೂ ಕೂಡ ಲ್ಯಾಂಗ್ವೇಜ್ ಇರ್ಬೋದು, ನಮ್ಮ ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರಬಹುದು, ಇಂಗ್ಲಿಷ್ ಇರಬಹುದು, ಯಾವುದೇ ವಿಷಯವಾದ್ರೂ ಕೂಡ ನನಗೆ ಬಹಳಷ್ಟು ಹೆಮ್ಮೆ ಆಗತ್ತೆ. ನಮ್ಮ ಟೀಚರ್ಸ್ ಹೆಸರುಗಳನ್ನು ಯಾರಾದರೂ ಹೇಳಿದ್ರೆ ನನಗೆ ಅಷ್ಟು ಹೆಮ್ಮೆ ಆಗತ್ತೆ. ಈ ವಿಚಾರದಲ್ಲಿ ನನಗೆ ಸಿಕ್ಕಿರುವಂತಹ ಈ ನಮ್ಮ ಶಿಕ್ಷಕರು ಇದಾರಲ್ಲ, ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ, ಮತ್ತೆ ನನಗೆ ಇವತ್ತಿಗೂ ಕೂಡ ಅವ್ರ ಬಗ್ಗೆ ಗೌರವನೂ ಇದೆ, ಮತ್ತು ನಾನು ಅದೇ ನನ್ನ ಅದೃಷ್ಟ ಶಾಲೆ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಖುಷಿ ಆಯ್ತು ಮೇಡಮ್ ನಿಮ್ ಜೊತೆಗೆ ಮಾತಾಡಿ. ಕೆಲವರು ಅಂದ್ಕೊಂಡಿರ್ತಾರೆ ಅಂದ್ರೆ ನಾವು ಏನೋ ಆಗಬೇಕು ಏನೋ ಹೀಗೆ ಅಂತ, ಇನ್ ಕೆಲವರು ನನಗೆ ಬೇಡಾಗಿತ್ತು ಈ ಸಿಕ್ತು ಅಂತಾರೆ. ನೀವು ಶಿಕ್ಷಕ ವೃತ್ತಿನಲ್ಲೇ ಮುಂದುವರಿಬೇಕು ಅಂತ ಪ್ರಾರಂಭದ ದಿನಗಳಲ್ಲೂ ಮನಸ್ಸನ್ನ ದೃಢ ಮಾಡಿಕೊಂಡು ಯಶಸ್ವಿ ಶಿಕ್ಷಕಿಯಾಗಿದ್ದೀರಿ ತಿಮ್ಮಯ್ಯ. ನಮ್ಮೆಲ್ಲ ಕೇಳುಗರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೂ ಶಿಕ್ಷಣದ ಮಹತ್ವ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾದ ಡಾ ಲತಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶ್ರೀ ಎಂಎ ಸುದರ್ಶನ. ಇಲ್ಲಿಗೆ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 6:30 ಹಾಗೂ 6:51 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 9:00 ಯುವವಾಣಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ, ಇನ್ನು ನಾಳೆ ಬೆಳಗಿನ ಕಾರ್ಯಕ್ರಮದಲ್ಲಿ 6:05 ಚಿಂತನ ಡಾ ಬಿಎ ಅನ್ನದಾನೇಶ್ ಅವರಿಂದ, 6:20 ಶುಭೋದಯ ನಮ್ಮ ಕರ್ನಾಟಕ, 6:40 ಸಾವಯವ ಮಾತುಕತೆ, 6:50 ಯುಎಎಚ್ಎಸ್ ಪ್ರಾಯೋಜಿತ ನೇಗಿಲ ಮಿಡಿತ, 7:15 ಭಾವಗೀತೆಗಳು, 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಸರಣಿ, 7:50 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ, 9:00 ಭವಿಷ್ಯದ ಬೆರಗು ವಿಜ್ಞಾನ ಸರಣಿಯ ಕಾರ್ಯಕ್ರಮ, 9:30 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ದೈನಂದಿನ ಸರಣಿ ಆಜಾದಿ ಕಾ ಸಫರ್ ಆಕಾಶವಾಣಿ ಕೆ ಸಂಘ್ ಇದರ ಕನ್ನಡ ಅವತರಣಿಕೆ. ನಾಳೆ ಬೆಳಗ್ಗೆ 9:40 ಆಕಾಶಗಂಗೆ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ವಿಶ್ವ ಮಧುಮೇಹದ ದಿನದ ಸಂದರ್ಭದಲ್ಲಿ ಮಧುಮೇಹ ತಜ್ಞರಾದ ಡಾ ಕಿರಣ್ ವಿಎಚ್ ಹಾಗೂ ಡಾ ಗೋಪಾಲ್ ಡಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎಸ್ಎಲ್ ರಮೇಶ್ ಪ್ರಸಾದ್, ಪ್ರಸ್ತುತಿ ನಾರಾಯಣ ಎಂಭಟ್. ನಂತರ 11:00 ಉಚಿತ ಕಾನೂನು ಸೇವೆಗಳ ಕುರಿತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮುಸ್ತಫಾ ಹುಸೇನ್ ಎಸ್ಎ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎಸ್ಎಲ್ ರಮೇಶ್ ಪ್ರಸಾದ್, ನಿರ್ಮಾಣ ನಾರಾಯಣ ಎಂಭಟ್. 11:35 ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ಕನಸುಗಳಿಗೆ ರೆಕ್ಕೆ ಕಟ್ಟೋಣ, ರಚನೆ ಹಾಗೂ ಪ್ರಸ್ತುತಿ ಕೆಎಲ್ ರಾಜೇಶ್ವರಿ.

All India Radio. The news read by Naresh Mago. As India created history by administering over 100 crore vaccine doses against COVID-19, All India Radio salutes all the doctors, nurses and other frontline workers and all those who got vaccinated and made this possible. Even though the country has achieved this feat, we caution our listeners that the battle against COVID is not yet over. We appeal to our listeners to get fully vaccinated at the earliest and also help others get vaccinated. During the festival season, please follow these three simple steps. Wear a face mask. Maintain 2 gaz ki doori for social distancing and focus on hand and face hygiene. For any COVID-related information and guidance, contact the National Helpline numbers 011-2397-8046 and 1075. And now the news. President Ramnath Kovind today gave away the National Sports Awards 2021 at Rashtrapati Bhavan. This year, Major Dhyan Chand Khel Ratna Award has been given to 12 sportspersons. Those awarded with Major Dhyan Chand Khel Ratna include Tokyo Olympic gold medalist and athlete Neeraj Chopra. Major Dhyan Chand Khel Ratna 2021, Shri Neeraj Chopra. Tokyo Olympic silver medalist and wrestler Ravi Kumar Dahiya, hockey players P.R. Srijesh and Manpreet Singh, and boxer Lavlina Borgohain have also been awarded Major Dhyan Chand Khel Ratna. Sushri Lavlina Borgohain. Other sportspersons who received Major Dhyan Chand Khel Ratna Award are parachuters Manish Narwal and Avani Lakhera and para-athlete Sumit Antil. Shri Sumit Antil. Para-shuttlers Pramod Bhagat and Krishna Nagar, cricketer Mithali Raj and footballer Sunil Chhetri were also honoured with Major Dhyan Chand Khel Ratna Award. 35 sportspersons have been honoured with the Arjuna Award this year. Those who received the award in this category include para-paddler Bhavina Patel, para-archer Harvinder Singh, athlete Arpinder Singh, sabre-fencer Bhavani Devi, cricketer Shikhar Dhawan, tennis player Ankita Raina, shooter Abhishek Verma, Malkhamb player Himani Uttam Parab and boxer Simranjit Kaur. 18 hockey players including Birendra Lakda, Rupinder Pal Singh, Amit Rohidas, Vandana Kataria and Monica and para-badminton player Suhash Yathiraj. Besides, athletics coach T.P. Ushep and Radhakrishnan Nair P., cricket coach Sarkar Talwar, hockey coach Sarpal Singh and Pritham Sivach, kabaddi coach Ashan Kumar, swimming coach Tapan Kumar Panigrahi, boxing coach Sandhya Gurung, parachuting coach Jayaprakash Nautiyal and table tennis coach Subramaniam Raman have been conferred with Dronacharya Award by the President. Dhyan Chand Award for Lifetime Achievement in Sports and Games has been given to Lekha K.C. for Boxing, Abhijit Kunte for Chess, Davinder Singh Garcha for Hockey, Vikas Kumar for Kabaddi and Sajjan Singh for Wrestling. Indian Oil Corporation Limited and Manav Rachna Educational Institution have been awarded with Rashtriya Khel Protsahan Puraskar for Sports Promotion and Development. Maulana Abul Kalam Azad Trophy for 2021 has been given to Punjab University, Chandigarh. Minister for Youth Affairs and Sports Anurag Thakur and Law Minister Kiran Rijiju also attended the function. Prime Minister Narendra Modi met U.S. congressional delegation led by Senator John Cornyn in New Delhi. John Cornyn is the co-founder and co-chair of the Senate Caucus on India and Indian Americans. During the meeting, the congressional delegation noted the excellent management of the COVID situation in India in spite of the challenges of large and diverse population. The Prime Minister noted that people's participation based on democratic ethos of the country played a key role in managing the worst pandemic of the last one century. Prime Minister Modi also appreciated the consistent support and constructive role of the U.S. Congress in deepening the India-U.S. comprehensive global strategic partnership, which is anchored in shared democratic values. There was also a warm and frank discussion on regional issues of mutual interest, including those related to South Asia and the Indo-Pacific region. During the meeting, Mr. Modi also exchanged views on the potential for enhancing the bilateral relationship and strengthening cooperation on contemporary global issues such as terrorism, climate change and reliable supply chains for critical technologies. Union Home Minister Amit Shah today urged people of the country to speak in their local languages and said that regional languages can only be strengthened when Hindi language is rich and prosperous. The Home Minister was speaking after inaugurating the first Akhil Bharatiya Rajbhasha Sammelan at Deen Dayal Hastakala Sankul in Varanasi. Lamenting about the situation of the Hindi language in the country, Mr. Shah said Hindi language was neglected for 75 years after independence, and from today, a new chapter is beginning with the first Akhil Bharatiya Rajbhasha Sammelan. कोई भी सरकारी परिपत्र अधिसूचनाएं तब तक लोकभोग्य नहीं होती है जब तक जन आंदोलन में परिवर्तित नहीं होती और ये राजभाषा को गति देने का जो जरिया है अखिल भारतीय राजभाषा सम्मेलन उसको भी दिल्ली के गलियारों से बाहर निकालने का हमने 2019 में ही निर्णय कर लिया मगर दो साल कोरोना काल रहा हम नहीं कर पाए परंतु आज मुझे आनंद है कि योगानुयोगी है ईश्वर कृपा ही है कि ये नई शुभ शुरुआत उस वर्ष में होने जा रही है जो हमारा आजादी का अमृत महोत्सव है The 46th Assam Rifles commanding officer, his wife and minor son, along with two other security personnel, were martyred after militants ambushed their convoy near Chura Chandpur district in Manipur. The incident took place near Sehkane village, 65 kilometers from the district, at around 10:30 this morning. Colonel Viplav Tripathi, his wife and son died on the spot, while the other injured persons were shifted to Behiang Primary Health Center. The driver of the officer's vehicle was also killed in the ambush. Assam Chief Minister Himanta Biswa Sarma strongly condemned the cowardly attack. Further details are awaited. Prime Minister Narendra Modi has strongly condemned the attack on the Assam Rifles convoy in Manipur. In a tweet, Mr. Modi said, their sacrifice will never be forgotten. He also paid homage to those soldiers and family members who've been martyred today. This is All India Radio giving you the news. For quick news updates round the clock, follow us on Twitter at AIR News Alerts. आजादी के आंदोलन के खजाने में ऐसे ढेरों शब्द जिन्होंने बदल दिए इतिहास तारीख बदलने वाले लफ्जों पर आकाशवाणी समाचार लारा ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ ಪೆನ್ನೇಕರ್ ಮಾತನಾಡಿ ಅಡಿಕೆ ಕಳ್ಳತನ ಸೇರಿದಂತೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ ಎಂದರು ಮೈಸೂರಿನಲ್ಲಿ ಉದ್ಯಮಗಳ ಮುಂದೆ ತೆರಿಗೆ ಬಾಕಿ ನಾಮಫಲಕ ಹಾಕಿರುವ ಮಹಾನಗರ ಪಾಲಿಕೆ ನಡೆಗೆ ಶಾಸಕ ಸಾರಾ ಮಹೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಿಂದ ತಾತ್ಕಾಲಿಕವಾಗಿ ಹೊರವಲಯಕ್ಕೆ ಸ್ಥಳಾಂತರ ಮಾಡಿದ್ದ ಹೂವಿನ ಮಾರುಕಟ್ಟೆಯನ್ನು ಮತ್ತೆ ಎಪಿಎಂಸಿ ಮಾರುಕಟ್ಟೆಯಲ್ಲಿಯೇ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಇಂದು ಬೆಳಗ್ಗೆ ಹೂ ಬೆಳೆಗಾರ ರೈತರು ಮತ್ತು ಹೂ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು ಚಾಮರಾಜನಗರದ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿ ನಿಲಯದಲ್ಲಿ ಸ್ವಯಂ ಪ್ರೇರಿತ ದಾನಿಗಳಿಂದ ಪಡೆದು ಸಂಗ್ರಹಿಸಲಾಗಿದ್ದ ಪುಸ್ತಕಗಳ ಭೀಮರಾವ್ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈಗ ಹವಾಮಾನ ರಾಜ್ಯದ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ ಚಿತ್ರದುರ್ಗದ ಶ್ರೀರಾಂಪುರ ತೊಂಡೇಬಾವಿ ತುಮಕೂರು ಚಿಕ್ಕಬಳ್ಳಾಪುರದಲ್ಲಿ ತಲಾ 4 ಚಿಕ್ಕನಹಳ್ಳಿ ಸಿರಾ ಬುಕ್ಕಾಪಟ್ಟಣ ಅರಸೀಕೆರೆ ಸರಗೂರು ಗೌರಿಬಿದನೂರು ದೊಡ್ಡಬಳ್ಳಾಪುರ ಚಿಕ್ಕಜಾಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ ದಾವಣಗೆರೆಯಲ್ಲಿ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಮುನ್ಸೂಚನೆಯಂತೆ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಕೆಲ ಕಡೆ ಮಳೆ ಸಂಭವ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯ ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ಸ್ಥಳೀಯ ಸಂಸ್ಥೆಗಳಿಂದ ಚುನಾವಣೆ ಕರಡು ಮತದಾರರ ಪಟ್ಟಿ ಪ್ರಕಟ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ನಾಳೆಯಿಂದ 3 ದಿನ ರಾಜ್ಯ ಪ್ರವಾಸ ನೂತನ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಕಡ್ಡಾಯ ಸಚಿವ ಡಾ ಸಿಎನ್ ಅಶ್ವಥನಾರಾಯಣ ಮತ್ತು ಡ್ರೋನ್ ಬಳಸಿ ಕೋವಿಡ್ 19 ಲಸಿಕೆ ಸಾಗಣೆ ಎನ್ಎಎಲ್ ತಂಡಕ್ಕೆ ಸಚಿವ ನಾಗೇಶ್ ಅಭಿನಂದನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು ಏನಮ್ಮ ರಸ್ತೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರೋದ ಮಕ್ಕಳ ಸುರಕ್ಷತೆ ಪೋಷಕರ ಹೊಣೆ ವಾಹನ ದಟ್ಟಣೆಯುಳ್ಳ ರಸ್ತೆ ಮಕ್ಕಳ ಆಟದ ಅಂಗಣವಲ್ಲ